ಸ್ಟೆಪ್. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ರೈತ ಬಾಂಧವರು, ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ, ನಂತರ ಕೃಷಿ ಗೀತೆಗಳು, ಪ್ರಕಟಣೆಗಳಿವೆ, ಕೇಳೋಣಂತೆ. ರೈತ ಬಾಂಧವರು, ಇದೀಗ ಕೇಳೋಣ ಕೃಷಿ ಗೀತೆಗಳನ್ನು. ಹೊಟ್ಟೆ ಬಿರಿಯುವುದು